mpona ndambu ye na Eva namemi ndenga bongo mpona ligi ye nasuki solo bandeko ibala bondeko mama obazaka mpe yokanisaka na ligi ye tika ndeko yenga yenga bakoko baloba nandibilelo bandeko kotia koko mbele na soso elongo te yangonga na suka boye mokili ye sholekala jakula na jakula herijo bakoko baloba nandibilelo bandeko kotia koko mbele na soso elongo te yangonga na suka boye mokili ye yamoni ye kanga matoi ye nayebyelanga songa etonda bana mawa yebisa nyango Sit to the